ಪಾಟಗಾರ ಮತ್ತು ಬಳಗದವರಿಂದ ಭಜನಾ ಪದಗಳು. ಆಕಾಶವಾಣಿ ಗಣನಾಥ ಮೋದಿ ಬೆಲೆ ನಗೆ ಗಣನಾಥ ಬಂದ ಕಷ್ಟಗಳ ಕಳೆಯೋ ಗಣನಾಥ ಬಂದ ಕಷ್ಟಗಳ ಕಳೆಯೋ ಗಣನಾಥ ಬಂದ ಕಷ್ಟಗಳ ಕಳೆಯೋ ಗಣನಾಥ ಬಂದ ಕಷ್ಟಗಳ ಕಳೆಯೋ ಗಣನಾಥ ಒಂದಿ ಪೆನಿನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ ಒಂದಿ ಪೆನಿನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ ಹಿಂದೆ ರಾವಣನು ಮದ ದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದ ದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮೋದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮೋದಿಂದ ನಿನ್ನ ಪೂಜಿಸದೆ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ ಒಂದಿ ಪೆನಿನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ ಹಿಂದು ಮುಂದು ಅರಿಯದಿರುವ ಸಂದರಾದ ನಮ್ಮ ನಿತ್ಯ ಹಿಂದು ಮುಂದು ಅರಿಯದಿರುವ ಸಂದರಾದ ನಮ್ಮ ನಿತ್ಯ ಹಿಂದು ಮುಂದು ಅರಿಯದಿರುವ ಕಂದರಾದ ನಮ್ಮ ನಿತ್ಯ ಹಿಂದು ಮುಂದು ಅರಿಯದಿರುವ ಕಂದರಾದ ನಮ್ಮ ನಿತ್ಯ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಒಂದಿ ಪೆನಿನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ ಒಂದಿ ಪೆನಿನಗೆ ಗಣನಾಥ ವಿಠಲನ ಪಾದ ಮಂಗಲ ಮೂರ್ತಿ ಗುರು ರಂಗ ವಿಠಲನ ಪಾದ ಮಂಗಲ ಮೂರ್ತಿ ಗುರು ರಂಗ ವಿಠಲನ ಪಾದ ಮಂಗಲ ಮೂರ್ತಿ ಗುರು ರಂಗ ವಿಠಲನ ಪಾದ ರಂಗನೇ ಪಾಲಿಸೋ ಗಣನಾಥ ರಂಗನೇ ಪಾಲಿಸೋ ಗಣನಾಥ ಗಣನಾಥ ಗಂಗನೇ ಪಾಲಿಸೋ ಗಣನಾಥ ಒಂದಿ ಪೆನಿನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ ಒಂದಿ ಪೆನಿನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ ಒಂದಿ ಪೆನಿನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ ಒಂದಿ ಪೆನಿನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ ಒಂದಿ ಪೆನಿನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ ಒಂದೇ ಕಾಯ್ದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಮಾನಭಿಮಾನವು ನಿನ್ನದು ಎನಗೇನು ಮಾನಭಿಮಾನವು ನಿನ್ನದು ಎನಗೇನು ಮಾನಭಿಮಾನವು ನಿನ್ನದು ಎನಗೇನು ಮಾನಭಿಮಾನವು ನಿನ್ನದು ಎನಗೇನು ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ರಕ್ಕಸ ಸೂದನನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನು ರಕ್ಕಸ ಸೂದನನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನು ಉಕ್ಕಿ ಬರುವ ಕರ್ಮ ಮಾಡಿದ ಅಜಮಿಳ ಉಕ್ಕಿ ಬರುವ ಕರ್ಮ ಮಾಡಿದ ಅಜಮಿಳ ಉಕ್ಕಿ ಬರುವ ಕರ್ಮ ಮಾಡಿದ ಅಜಮಿಳ ಉಕ್ಕಿ ಬರುವ ಕರ್ಮ ಮಾಡಿದ ಅಜಮಿಳ ನಿನ್ನಕ್ಕ ನಮಗನೇನೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೊಲೆ ಕಳುಹಿದಳೆ ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೊಲೆ ಕಳುಹಿದಳೆ ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೊಲೆ ಕಳುಹಿದಳೆ ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೊಲೆ ಕಳುಹಿದಳೆ ಹರುಷದಿಂದಲಿರುಸಿ ಪತ್ನಿಯ ಸಾಪವ ಹರುಷದಿಂದಲಿರುಸಿ ಪತ್ನಿಯ ಸಾಪವ ಹರುಷದಿಂದಲಿರುಸಿ ಪತ್ನಿಯ ಸಾಪವ ಹರುಷದಿಂದಲಿರುಸಿ ಪತ್ನಿಯ ಸಾಪವ ಪರಿಹರಿಸಿದೆಯಲ್ಲೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನರಸಿಂಹ ಪಟಗಾರ್ ಮತ್ತು ಬಳಗದವರಿಂದ ಭಜನಾ ಪದಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಸಮಯ 7 ಗಂಟೆ ಆಗಲಿದೆ. ಯುವವಾಣಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವುದು. ಆಕಾಶವಾಣಿ ಕಾರ್ಯಕ್ರಮ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು